ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಕೃಷಿರಂಗ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ದೇವದುರ್ಗ ತಾಲೂಕಿನ ಮಾತಪಳ್ಳಿ ಗ್ರಾಮದ ಲಕ್ಷ್ಮಣ್ ಅವರ ಕೃಷಿ ಅನುಭವಗಳನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕೊನೆಯಲ್ಲಿ ಪೇಟೆ ದಾಣೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು, ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಂದವರಿಗೆ ಕೇಳೋಣ. ದೇವದುರ್ಗ ತಾಲೂಕಿನ ಮಾತಪಳ್ಳಿ ಗ್ರಾಮದ ಲಕ್ಷ್ಮಣ್ ಅವರ ಕೃಷಿ ಅನುಭವಗಳನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕು ಮಾತಪಳ್ಳಿ ಗ್ರಾಮದ ರೈತರು, ಇವರು ಇತ್ತೀಚೆಗೆ ಒಂದು ನೀರಾವರಿ 1-3 ಎಕರೆ ಮಾಡ್ಕೊಂಡಿದ್ದಾರೆ, ಮತ್ತು ಬಯಲು ಭೂಮಿ 1-20 ಎಕರೆ ಭೂಮಿ ಇದೆ ಇವ್ರದ್ದು. ಹಲವಾರು ಬೆಳೆಗಳನ್ನು ಬೆಳೀತಿದ್ದಾರೆ. ಲಕ್ಷ್ಮಣ್ ಅವರು, ಮಾತಪಳ್ಳಿಯ ಲಕ್ಷ್ಮಣ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಒಕ್ಕಲ್ತನ ಹೇಗೈತಿ, ನೀರಾವರಿ ಬಂದ ಮೇಲೆ ಈ ಭಾಗದಲ್ಲಿ ಕೆಲವೊಂದಿಷ್ಟು ಜನ ಹೊಳೆಯಿಂದ ಪೈಪ್ಲೈನ್ ಮಾಡ್ಕೊಂಡು ನೀರಾವರಿ ಮಾಡ್ಕೊಂಡಿದ್ದಾರೆ, ಕೆನಾಲ್ ನೀರಾವರಿ ಬರ್ತಾ ಇದೆ ದೇವದೂರ್ ಭಾಗದಲ್ಲಿ, ಜೊತೆಗೆ ಹಳ್ಳಕ್ಕೆಲ್ಲ ಪೈಪ್ಲೈನ್ ಹಾಕ್ಕೊಂಡು ನೀರಾವರಿಯನ್ನು ಮಾಡ್ತಕ್ಕಂಥ ಹಲವಾರು ಜನ ರೈತರನ್ನು ನಾವು ಈ ಭಾಗದಲ್ಲಿ ನೋಡ್ಬೋದು. ಮಾತಪಳ್ಳಿಯ ಲಕ್ಷ್ಮಣ್ ಅವರು ಹಳ್ಳಕ್ಕೆ ಪೈಪ್ಲೈನ್ ಮಾಡ್ಕೊಂಡ್ಬಿಟ್ಟು ನೀರಾವರಿ ಮಾಡ್ಕೊಂಡು 3 ಎಕರೆ ನೀರಾವರಿ ಮಾಡಿದ್ದಾರೆ, ಮತ್ತು ಉಳಿದಂತೆ 15 ಎಕರೆ ಬಯಲು ಭೂಮಿಯಲ್ಲಿ ಹಲವಾರು ಬೆಳೆಗಳನ್ನು ಬೆಳೀತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಥರ ಒಕ್ಕಲ್ತನ ಐತಿ, ಏನು ಕಷ್ಟ ನಷ್ಟಗಳು ಬರ್ತವೆ, ಯಾವ ಥರ ಬೆಳೆ ಬೆಳೀತಾ ಇದ್ದಾರೆ, ಹೆಂಗೆ ಅನಿಸ್ತದ ಒಕ್ಕಲ್ತನ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರೊಂದಿಗೆ ಲಕ್ಷ್ಮಣ್ ಅವರು ಹಂಚ್ಕೋತಿದ್ದಾರೆ. ಲಕ್ಷ್ಮಣ್ ಅವರೇ, ಮೂಲತಃ ನಿಮ್ದು ಒಕ್ಕಲ್ತನದ ಕುಟುಂಬನ ಅಥವಾ ಇತ್ತೀಚೆಗೆ ಒಕ್ಕಲ್ತನ ಚಾಲು ಮಾಡಿದ್ರೆ? ಸರ್ ಮೊದ್ಲಿಂದ ಒಕ್ಕಲ್ತನ ಸಣ್ಣ ಹುಟ್ಟಿದಾಗಲಿಂದ ಅದೇನೋ ಅದ ಸರ್ ನಮ್ದು, ಮತ್ತೇನು ಬೇರೆ ಇಲ್ಲ, ಬೇರೆ ಏನಿಲ್ಲ. ನಿಮ್ಮ ತಂದೆ ತಾಯಿನೂ ಒಕ್ಕಲ್ತನ ಮಾಡ್ತಿದ್ರು? ಒಕ್ಕಲ್ತನ ಸರ್ ಅವರು, ಅವರು ಒಕ್ಕಲ್ತನ. ಹೇಗೆ ತಂದೆ ತಾಯಿ ಒಕ್ಕಲ್ತನ ಮೊದಲೆಲ್ಲ ನೀರಾವರಿ ಇತ್ತ ಅವ್ರದ್ದು, ಎಲ್ಲ ಒಣಬೇಸಾಯ ಇತ್ತ, ಅಥವಾ ಈಗ ನೀವು ನೀರಾವರಿ ಮಾಡ್ಕೊಂಡಿರ? ಈಗ ನೀರಾವರಿ ಮಾಡ್ಕೊಂಡು ಸರ್. ಈಗ ಮಾಡ್ಕೊಂಡು ಸರ್. ಹೇಗೆ ಭೂಮಿ ಏನೇನು ಹಾಕ್ತಾ ಇದ್ದೀರಿ, ಎಷ್ಟು ಭೂಮಿ ಐತಿ, ಏನೇನು ಪ್ರತಿ ವರ್ಷ ಏನೇನು ಬೆಳೆಗಳನ್ನ ಹಾಕ್ತೀರಿ? ಹತ್ತಿ, ಮೆಣಸಿನಕಾಯಿ, ಮತ್ತೆ ಈಗ ಹತ್ತಿ ಕಡಿಮೆ ನೀವು ಜೋಳ ಹಾಕಿ ನೋಡ್ರಿ, ಅದಂತ ಕಾಣುತ್ತಲ್ಲ ಈಗ. ಜೋಳ ಹಾಕಿ ನೋಡ್ರಿ. ಮೆಣಸಿನಕಾಯಿ, ಹತ್ತಿ, ಹತ್ತಿ ಮೆಣಸಿನಕಾಯಿ ಅಂತಂದಾಗ ಎಷ್ಟು ವರ್ಷದಿಂದ ತಾವು ಹತ್ತಿಯನ್ನ ಬೆಳೀತಾ ಇದ್ದೀರಿ? ಸುಮಾರು ಒಂದು 10 ವರ್ಷದಿಂದ ನೋಡಿ ಸರ್. ಹತ್ತಿ, ಹತ್ತಿ, ಮೆಣಸಿನಕಾಯಿ ಅದನ್ನ 10 ವರ್ಷದಿಂದ ಚಾಲುವ ಸರ್ ನಮ್ಮಲ್ಲಿ, 10 ವರ್ಷದಿಂದ. ಮೆಣಸಿನಕಾಯಿ ನೋಡ್ರಿ, ಮೊದಲು ಈ ಭಾಗದಲ್ಲಿ ದೇವದುರ್ಗ ಭಾಗದಲ್ಲಿ ಮೆಣಸಿನಕಾಯಿ ಬೆಳೆಯನ್ನ ಯಾರು ಬೆಳೀತಾ ಇರಲಿಲ್ಲ, ಮೆಣಸಿನಕಾಯಿ ಬೆಳೆ. ಇತ್ತೀಚೆಗೆ ಮೆಣಸಿನಕಾಯಿ ಬೇಸಾಯ ಪ್ರಾರಂಭ ಮಾಡಿದ್ದಾರೆ, ಯಾಕೆ ಮೆಣಸಿನಕಾಯಿ ಬಂತಿಲ್ಲ ಸರ್? ಮೆಣಸಿನಕಾಯಿ ಇತ್ತೀಚೆಗೆ ಬಹಳಷ್ಟು ಮೆಣಸಿನಕಾಯಿ ಬೆಳೆಯಕತ್ತಿದ್ರೆ ಬೆಳೆ ಚಲೋ ಬರಕತ್ತೆ ಸರ್. ಅದು ಎಕರೆಗೆ 15-20 ಬರ್ತದೆ, ಲಾಭ ಆಗತ್ತು, ಲಾಭ ಆಗತ್ತೆ ಸರ್. ಅದು ಮೆಣಸಿನಕಾಯಿ ಹತ್ತಿದ್ರು ಚಲೋ ಬರಕತ್ತದ. ಈಗ ನಿಮಗೆ ನೀರಾವರಿ ಬಂದಿಲ್ವಾ, ಕೆನಾಲ್ ನೀರಾವರಿ ಆ ತರ ಇಲ್ಲ ನಿಮಗೆ? ಲಾಸ್ಟ್ ನೀರು ಸರ್ ನಮ್ಗೆ, ಲಾಸ್ಟ್ ನೀರು ಬಂದ್ರೆ ಬೆಟ್ರ ಬರ್ತಾವ ಬುಡ್ಲಾರ, ಮತ್ತೆ ಯಾರು ಅಡ್ಡ ತಾಡಿದ ತರಬೇಕು ಅಂತ ಅಲ್ಲಿಗೆ ಸರ್ ಹೋಗ್ಬಿಡ್ತು ನೀರು. ಹಿರೇ ಬೋದ್ರಿಗೆ ಹಂಗ ಮೊಸರು ಕಲ್ಲು ಅಲ್ಲೇ ಜಾಸ್ತಿ ನೀರಾವರಿ. ಇದು ನಮ್ಗೆ ಲಾಸ್ಟ್ ಒಳ್ಳೆಯದಲ್ಲ, ಇದು ಲಾಸ್ಟ್ ಫೈನಲ್ ಅದ. ಹೌದು ಸರ್. ಮತ್ ನೀವು ನೀರಾವರಿ ಮಾಡ್ಕೊಂಡ್ರಲ್ಲ ಹೆಂಗೆ, ನಿಮ್ಮ ಹಳ್ಳಕ್ಕೆ ಹಳ್ಳಕ್ಕೆ ನೀರ್ ಇರ್ತದ ಇಲ್ಲ? ಹಳ್ಳಕ್ ನೀರ್ ಇರ್ತಾವ ಸರ್, ಕೆನಲ್ ನೀರ್ ಬಂದ್ರೆ ಸದಂದಗಾ ನೀರ್ ಇದ್ದ ನೀರ್ ಇದ್ದಂಗೆ ಇಲ್ಲಿ ಕೆನಲ್ ನೀರ್ ನೀರ ಬರ್ತಾವ ಸರ್. ಕೆನಲ್ ನೀರ್ ಬರ ಹಳ್ಳ ಆಟಿಕೊಟ್ಟು ಮಳಕಲ್ ಮಟ್ಟ ಹೋಗ್ತದ ಈಗ ಹಳ್ಳ ಹಳ್ಳ ಹೋತ ನೀರ್ ಈಗ ಅಂದ್ರೆ ಕೆನಾಲ್ದಲ್ಲಿ ನೀರ್ ಇತ್ತಪ್ಪ ಅಂದ್ರೆ ಹಳ್ಳದಲ್ಲಿ ನೀರ್, ಹಳ್ಳದಲ್ಲಿ ನೀರ್ ಇರ್ತದ ಸರ್, ಹಳ್ಳದಲ್ಲಿ ನೀರ್ ಇರ್ತದ. ಹೇಗೆ ಹಳ್ಳದಿಂದ ನೀವು ಏನಾದ್ರು ಏನಕ್ಕೆ ಒಂದು ಕೆರೆಗಿರಿ ಮಾಡ್ಕೊಂಡಿರ ಅಥವಾ ನೇರವಾಗಿ ಹಳ್ಳಕ್ಕ ಹಚ್ಕೊಂಡಿರ ಸರ್? ಆರ ಹಳ್ಳಕ್ಕ ಬರ್ತಾವ ನೀರ್, ಹಳ್ಳಕ್ಕ ಮಳಕಲ್ಲ ಯಾವ ತೊಡಮಟ್ ನೀರ ಹೋಗಿ. ಈಗ ತಾವು ನೀರಾವರಿ ಮಾಡಿದ್ಮೇಲೆ ಏನೇನ್ ಬೆಳೆಯಕತ್ತಿರ ನೀರಾವರಿ ಇದ್ರೊಳಗ? ನಾವ್ ಹೇಳ್ತಲ್ರ ಹತ್ತಿ ಮೆಣಸಿನಕಾಯಿ ಮಾತ್ರ ಪಕ್ಕ ಬೆಳೆ. ಮೆಣಸಿನಕಾಯಿ ಎಷ್ಟು ಹಾಕಿರ್ತೀರಿ ವರ್ಷ? ವರ್ಷ ಒಂದು 4 ಎಕರೆ 6 ಎಕರೆ ನಮ್ಮ ಏಗಿತ ಎಷ್ಟು ಆಗ್ತಾ ಅಷ್ಟು ಮಾಡ್ಕೊಂತೀವಿ. ನೀರು ನಿಮ್ಗೆ ಹಳ್ಳಕ್ಕಂದ್ರೆ ಇಲ್ಲಿ ಎಷ್ಟು ನೀರಾವರಿ ಹಾಕತ್ತೆ ಹಳ್ಳದಿಂದ ಇಲ್ಲಿಗೆ? 1 ಕಿಲೋಮೀಟರ್ ಸರ್. ಅಲ್ಲ ಭೂಮಿ ಎಷ್ಟು ಕ್ಷೇತ್ರ ನೀರಾವರಿ ಮಾಡ್ಕೊಂಡಿರಿ? ನಾವೇನ್ರಿ ಇದು 3 ಎಕರೆ ಮತ್ತೆ ಆ ಕಡೆ ಐತಲ್ರ ಅಲ್ಲಿ ಪೈಪ್ ಲೈನ್ ಹಾಕಿರ್ ಸರ್. ಅದು ಬಯಲು ಭೂಮಿ ಅದ, ಆದ್ರೆ ಒಂದು ಒಂದು ಗುಂಡ ಅದ ಹೊಲದಾಗ, ಅದಕ್ಕೆ ನೀರು ಕೆನಲ್ ನೀರು ಬರ್ತದ, ಅದಕ್ಕೆ ಅದಕ್ಕೆ ತೆಗಿ ತುಂಬಿಸ್ಬಿಡ್ತೀನಿ. ಆಮೇಲೆ ನೀರ್ನ ಯಾವಾಗ ನೋಡ್ಕೋಬಹುದು ನಡೀತದ, ಇಂಜಿನ್ ಹಚ್ಚಿ ಹೊಡ್ಕೋಬೇಕು. ಇಂಜಿನ್ ಹಚ್ಚಿ ಸರ್. ಮೆಣಸಿನಕಾಯಿ ಬೇಸಾಯ ಮಾಡಿದ್ರಲ್ಲ, ಎಷ್ಟು ನೀರ್ ಬೇಕಾಗ್ತಾವ ಮೆಣಸಿನಕಾಯಿಗೆ? ಅದಕ್ಕೆ ಸುಮಾರು ಅಂದ್ರೆ ಒಂದು 8-9 ಸಾರಿ ಬೇಕು ಸರ್, ಬೇಕಾಗ್ತದೆ ನೀರು. 8-9 ಸಾರಿ ಬೇಕಾಗ್ಬೇಕು ನೀರು. ಹೆಂಗೆ ನೀವು ಮೆಣಸಿನಕಾಯಿ 4-5 ಎಕರೆ ಮಾಡ್ತೀವಿ ಅಂತಂದ್ರಲ್ಲ, ಸಸಿ ಅದು ಏನು ನೀವು ಶೇಡ್ ನೆಟ್ನಾಗ ಸಸಿ ತಂದು ಹಚ್ತಿರೋ ಅಥವಾ ನೀವ ಸಸಿ ಮಾಡ್ತೀರ? ಇಲ್ಲ ಬಿತ್ತಿವಿ ಸರ್, ನಾವು ಮೆಣಸಿನ ಬೀಜ ತಂದು ಬಿತ್ತಿವಿ. ಬಿತ್ತಿ ಬಿಡ್ತೀವಿ, ನಾಟ್ತದ ಅಂದ್ರೆ ದಟ್ಟ ಆಗದಲ್ಲ ಮೆಣಸಿನ ಬೀಜ ಬಿತ್ತಿದ್ರ? ಬಿತ್ತಿದ್ರ ಅದ ಕಿತ್ತು ಕಿತ್ತಬೇಕಲ್ರ ಕೈಲಿಂದ, ದಟ್ಟ ಬಿತ್ತಿದ್ರೆ ಮತ್ತೆ ಕಿತ್ತಬೇಕು ಅದು ಕೈಲಿಂದ ಸರ್. ಬೀಜ ಹಾಕ್ಬಿಡ್ಬೇಕು. ಎಷ್ಟು ಬೀಜ ಹಾಕ್ತಿರ ಒಂದ್ ಎಕರೆಗೆ? ಒಂದ್ ಎಕರೆಗೆ ನೋಡ್ರಿ ಸುಮಾರು 2 ಪಾಕೆಟ್ ಓತವ. 2 ಪಾಕೆಟ್ ಅಂದ್ರೆ 2 ಪಾಕೆಟ್ ಅಂದ್ರೆ ಎಷ್ಟು ಕೆಜಿ ಇರ್ತದೆ ಬೀಜ? ಅದು 1.5 ಕೆಜಿ. 1.5 ಕೆಜಿ ಅಂದ್ರೆ ಮೆಣಸಿನ ನೋಡ್ರಿ ಬೀಜ ಬಾಳ ಸಣ್ಣ ಇರ್ತದ, ಬಿತ್ತಬೇಕಾದ್ರೆ ಅದು ಸರಿ ಬೀಳುದಿಲ್ಲ ಬೀಜ. ಅದಕ್ಕೆ ಏನು ಮಾಡ್ತೀರಿ? ಅಕ್ಕಿ ಬೀಜ ನುಚ್ಚಕ್ಕಲ್ರಿ, ಅವು ಅವು ಕಲಿಸ್ತೀವಿ, ಇಲ್ಲ ಉಸುಗ ಕಲಿಸ್ತೀವಿ. ಅದಕ್ಕೆ ಉಸುಗ ಕಲಿಸಿ ಬಿತ್ತಬೇಕು. ಅದು 1 ಕೆಜಿ ಉಸುಗಿ ಒಂದ್ ಬೀಜಕ್ಕೆ ಎಷ್ಟು ಉಸುಕ್ ಕಲಿಸ್ತೀರಿ? ಅದಕ್ಕೆ 3 ಕೆಜಿ ಬೀಜ ಇತ್ತ 3 ಕೆಜಿ ಉಸುಗ ಕಲಿಸ್ಬೇಕ್ರಿ. ಈಕ್ವಲ್ ಆಗಿ ಕಲಿಸ್ಬೇಕು. ಕಲಿಸ್ಬೇಕು. ಬಿತ್ತದು ಕೂರಿಗಿಂದನ? ಕೂರಿಗಿಂದನ. ಏನ್ ಟ್ರ್ಯಾಕ್ಟರ್ ಚಾಲಿತ ಕೂರಿಗಿನ ಎತ್ತ ಚಾಲಿತ? ಎತ್ತಿಲ್ಲಿದ್ದಾರೆ. ಎತ್ತಿನ ಕೂರಿಗೆ ಎಷ್ಟು ಅಂತರ ಇಟ್ಕೋದ್ರಿ ಸಾಲಿಂದ ಸಾಲಿಗೆ? ಎಷ್ಟಂದ್ರೆ 3 ಫೀಟ್ ಆಗಲ್ಲ. 3 ಫೀಟ್ ಆಗಲ್ಲ. ಡೋಣ ಎಷ್ಟು ಇರ್ತದೆ ಡೋಣ ಅಂದ್ರೆ ಅಷ್ಟು ಉದ್ದ ಉದ್ದ ಇರ್ತದೆ ನಮ್ಮ ಹೊಲ ಇದ್ದಂಗ ಡೋಣ ಉದ್ದ. ಆಮೇಲೆ ಸಾಲಿಂದ ಒಂದೊಂದ್ ಚೋಟಿಗೆ ಒಂದೊಂದ್ ಬಿಡ್ತೀರಾ ಸಸಿಗಳನ್ನ? ಫೀಟ್ಗೊಂದು ಗೇಣಿಗೊಂದು ಅಷ್ಟೇ ಇರ್ತಾವ. ದಟ್ಟಿದ್ದಲ್ಲಿ ಕಿತ್ಬಿಡ್ಬೇಕು. ಯಾಕೆ ಇದನ್ನ ಬಿತ್ತೂರ್ ಬದಲಾಗಿ ಸಸಿ ತಂದು ಹಚ್ಚಿ ಮಾಡಿದ್ರೆ ಆಗುದಿಲ್ಲ? ಮತ್ತೀಗ 1 ರೂಪಾಯಿಗೆ ಒಂದ್ ಬೀಜ ಅಂತಾರೆ, ಅವ್ ಖರ್ಚು ಬಹಳ ಬರ್ತದ, ಖರ್ಚು ಜಾಸ್ತಿ ಬರೋದಕ್ಕಾಗಿ ಬೀಜ ಪಾಕೆಟ್ ಬೀಜ ಬಿತ್ತಿಗೆ ಅದು ನಾವು ಬೇಕಾದಕ್ಕೆ ಬೇಕಾದ ಕಿತ್ತಿಗೆ ಅದಕ್ಕೆ ಡೋಣಕ್ ಹಾಕ್ಬಿಡೋದು. ಇಲ್ಲಾರು ಯಾರು ಒಯ್ಯೋರು ಒಯ್ತಿರ್ತಾರ ಅದನ್ನೇನು ಯಾರು ಬೇಕಾದ್ರೆ ಆ ಟೈಮ್ ಇಲ್ಲ, ನಾವೇ ಒಂದು ಹೊಲ ಇದ್ರು ಪಕ್ಕದ ಸೈಡ್ ಇದ್ರು ಅದನ್ನ ಬೋದಾಗಿ ಮತ್ತೆ ಅದನ್ನೇ ಊರಿಕೋಬಹುದು ನಾವು. ಅಲ್ಲ ಎಲ್ಲಿ ದಟ್ಟ ಆಗಿರ್ತದೆ ಕೆಲವೊಂದ್ ಕಡೆ ಅಂಗಲ್ನೂ ಆಗಿರ್ತದೆ ಅಲ್ಲಿ ಕಿತ್ತ ಹಚ್ಬಹುದು. ಕಿತ್ತ ಹಚ್ಬೋದು ಅದು ಈಗ ಅದೇ ಹೊಲದಾಗ ಅಂಗಲ್ ಆಗಿರ್ತಾರೆ ಅಲ್ಲಿ ಕಿತ್ತ ಹಚ್ಚ ಅದೇ ಬೀಜ ತಗೊಂಡು ಅಲ್ಲಿ ಹಚ್ಬೋದು ಅದನ್ನ ಸಸಿ ತಗೊಂಡು. ಯಾವ್ದು ನೀವು ಮೆಣಸಿನಕಾಯಿ ಬೀಜ ಬಿತ್ತುವಾಗ ಭೂಮಿಗೆ ಏನು ಗೊಬ್ಬರ ಗಿಬ್ಬರ ಹಾಕಿರ್ತೀರೋ ಅಥವಾ ಹಂಗೆ ಬಿತ್ತು? ಹಂಗೆ ಬಿತ್ತು ಸರ್, ಫಸ್ಟ್ ಹಂಗೆ ಬಿತ್ತು ಅದು. ಹಂಗೆ ಬಿತ್ತು ಹಂಗೆ. ಏನು ತಿಪ್ಪೆ ಗೊಬ್ಬರ ಅದು ಏನು ಹಾಕೋದಿಲ್ಲ? ಜಿಗ್ಗಿ ಜಲ್ಲಿ ಸಿಗ್ಬೇಕ್ರಿ ಸಿಪ್ಪೆ ಗೊಬ್ಬರ. ಅಷ್ಟು ಏನು ಅರ್ಯೋದು 2 ಎತ್ತು 4 ಎತ್ತು ಕಟ್ಟಿರ್ತೀವಿ ಮನೆಯಲ್ಲಿ, ಈಗ ಒಂದು 2 ದನ ಇರ್ತಾವ, ಆಗ ಒಂದು 4 ಗಾಡಿ 5 ಗಾಡಿ ಆಗ್ತದೆ. ಈಗ ಹೊಲ ಜಗ್ಗಿ ಗೊಬ್ಬರ ಸ್ವಲ್ಪ ಅಂದಾಗ ಮತ್ತೆ ಏಟ್ ಅಂತ ಹೊಲಕ್ಕೆ ಆಗೋದಲ್ಲ, ಹಿಂಗಾಗ್ಬಿಡ್ತಾರೆ. ಅದು ಸರ್ಕಾರ ಗೊಬ್ಬರನೇ ಬಳಕೆ ಅದಕ್ಕೆ ಇರೋದು. ನೀವು ಮೆಣಸಿನಕಾಯಿ ಆಯ್ತು ಬಿತ್ತೀರಿ, ಮೊಳಕೆ ಬರ್ತದ, ಎಲ್ಲ ಬರ್ತದ, ಬಂದ ಮೇಲೆ ಅದರಲ್ಲಿ ಕಳೆ ತೆಗೆಯೋದಾಯ್ತು, ಮತ್ತು ಗೊಬ್ಬರ ಅದು ಹಾಕ್ಬೇಕಲ್ಲ, ಸರ್ಕಾರಿ ಗೊಬ್ಬರ ಮೇಲೆಲ್ಲ ಅದಕ್ಕೆ ಹಾಕ್ಬೇಕು, ಎಷ್ಟು ಸಲ ಹಾಕ್ತಿರಿ ಗೊಬ್ಬರ, ಏನೇನು ಹಾಕ್ತಿರ ಗೊಬ್ಬರ? ಸುಮಾರು ಒಂದು 4-5 ಸಲ ಹಾಕ್ಬೇಕು ಮೆಣಸಿನಕಾಯಿ, ಇದು ಹತ್ತಿಗಾದ್ರೆ 3 ಸಲ ನಡೀತದ, ಅದ ಮೆಣಸಿನಕಾಯಿ ಜಾಸ್ತಿ ಹಾಕ್ಸಂತ ಸ್ವಲ್ಪ. ಏನೇನು ಗೊಬ್ಬರ ಹಾಕ್ತಿರಿ? ಮತ್ತೆ ಇವೇ ಹೇಳ್ತಾರ ಅವ್ರ ಅಂಗಡಿಯವ್ರು ಹೇಳ್ತಾರ, ನಮ್ಗಂತ ಏನು ಮಾಹಿತಿ, ಅವ್ರ ಅಂಗಡಿಯವ್ರು ಹೇಳ್ತಾರಲ್ಲ, ಅವ್ರ ಅಂಗಡಿಯವ್ರು ಇದು ಹಾಕ್ಬೇಕು ಇದು ಹಾಕ್ಬೇಕು ಅಂತ ಹೇಳ್ತಾರೆ, ಅದನ್ನ ತಂದ ಕೇಸ್ ನಾವು ಹಾಕ್ತೀವಿ. ಎಷ್ಟು ಒಂದು ಎಕರೆಗೆ ಒಂದು 7-8 ಚೀಲ ಗೊಬ್ಬರ ಹೋಗತ್ತ? ಹಾಂ, ಲಾಸ್ಟಿಗೆ ಓಟ್ ಅಂದ್ರೆ 9 ಚೀಲ ಹೋಗ್ತಾರೆ, 3-4 ಸಲ ಅನ್ನೋದ್ರಾಗ ಒಂದು ಎಕರೆ 9-10 ಚೀಲ ಆಗ್ತದೆ. ಎಷ್ಟು ಅಂತರ ಬಿಟ್ಬಿಟ್ಟು ಒಂದೊಂದು ತಿಂಗಳು 2-2 ತಿಂಗಳು ಒಂದೊಂದು ತಿಂಗಳು ಬಿಟ್ಟು ಹಾಕ್ತಾರೆ? ಇಲ್ಲ, ಅವಂತೂ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಇಷ್ಟೇ, ತಿಂಗಳಾದ್ರೂ ಭಾಳ ದಿನ ಆಗ್ತಾರೆ. ಗೊಬ್ಬರ ಹಾಕೋದಂದ್ರೆ ಹೆಂಗೆ ಮಾಡ್ತೀರಿ ನೀವು? ಸಾಲಿನಾಗ ಗೊಜ್ಜಿ ಬಿಡ್ತೀರ ಅಥವಾ ಹೆಂಗೆ ಮಾಡ್ತೀರಿ? ಬುಕ್ಕ ಕಟ್ತವಲ್ರಿ, ಬುಕ್ಕ ಕಟ್ಟೆ ಮತ್ತು ಅದಕ್ಕೆ ಕುಂಟೆ ಗಿಂಟೆ ಹೊಡೆದು ಕಳೆ ತೆಗೆದು, ಕುಂಟೆನ ಆಗ್ತದ ಬಿತ್ತದ ಆತ್ರಿ, ಹಿಂದೆ ಎರಡಾಗಿ ಬಿಡ್ತಾವ. ಆಮೇಲೆ ಕಳೆ ಬರ್ತದಲ್ಲ, ಮತ್ತೆ ಕಳೆ ಅದು ಹೆಂಗ್ ಮಾಡ್ತಿರ್ತಾರೆ? ಹೆಣ್ಮಕ್ಳು ಹಚ್ಬೇಕು. ಆಮೇಲೆ ಅದ್ರಲ್ಲಿ ಏನು ಕುಂಟೆ ಗಿಂಟೆ ಹೊಡೆಯಲ್ಲ? ಇಲ್ಲ, ಹೊಡಿಬೇಕ್ರಿ. ಅದು ಯಾವಾಗ ಕಾಯಿ ಆಯ್ತಲ್ಲ, ದೊಡ್ಡ ಟೊಂಕ ಮಟ್ಟ ಯಾವಾಗ ಆಯ್ತಲ್ಲ ಅವಾಗ ಅಂತ ಎತ್ತೂ ಹೋಗಿ ಬರೋಲ್ಲ, ಮತ್ತೆ ಏನಾಗಲ್ಲ ಕಾಯಿ ಮುರಿತಾವಿಲ್ಲ ಅದ್ರ ಗಿಡ, ಅವಾಗ ಅಂತ ಏನು ಮಾಡೋಕ್ಕಾಗಲ್ಲ, ಹಸಿವಾಯಿ ನಮ್ಮ ಅಷ್ಟೇ. ಈಗ ವಿಶೇಷವಾಗಿ ನೀರಾವರಿ ಮಾಡಿಕೊಂಡ್ರಿ ನೀವು, ಒಂದು 3-4 ಎಕರೆ ನೀರಾವರಿ ಮಾಡಿರಿ, ಮತ್ತೆ ಆ ಕಡೆ ಇನ್ನೊಂದು ಕೆರೆ ಮಾಡ್ಕೊಂಡು ಅಲ್ಲಿ ತುಂಬಿಸಿ ಅಲ್ಲಿ ಮಾಡ್ತೀರಿ, ಹೆಂಗ ಅನಿಸ್ತದ? ಒಣ ಬೇಸಾಯನ ಚಲೋನೋ ನೀರಾವರಿನ ಚಲೋನೋ? ಏ, ನೀರಾವರಿ ಚಲ್ರಿ ಸರ್, ನೀರಾವರಿ ಚಲೋ. ಒಂದಿಷ್ಟು ಮಂದಿ ಏನಂತಾರ, ಎಲ್ರಿ ನೀರಾವರಿ ಆಳು ಸಿಗಲ್ಲ ಏನಿಲ್ಲ, ಸುಮ್ಮನೆ ಮಳೆ ಮೇಲೆ ಒಂದು ನೀರು ಹಾಸ್ಕೊಂಡು ಯಾವ್ದಾರ ಒಣ ಬೇಸಾಯದ ಬೆಳೆ ಹಾಕ್ಬಿಟ್ರೆ, ಮಳೆ ಹೋತಪ್ಪ ಅಂದ್ರೆ ಒಂದು ನೀರು ಹಾಸ್ಕೊಂಡ್ಬಿಟ್ರೆ ಕಿರಿಕಿರಿ ಇರೋದಿಲ್ಲ, ಆಗ ಈಗ ಅಂತಾರೆ. ಅಲ್ರಿ, ಮತ್ತೆ ಮಂದಿ ಹೇಳಿ ಮಳೆನೇ ಹೋಯ್ತು, ಒಂದು ಟೈಮ್ ಮಳೆನೇ ಕಡಿಮೆ ಆಗ್ತದೆ, ಇವಾಗ ನೀರು ಹೊಲ್ದಾಗ ನೀರು ಇದ್ದಕ್ಕೆ ಸಂಬಂಧ ಏನದೇನದು, ಒಂದು ಟೈಮ್ ಮಳೆ ಹೋಗ್ಬೋದು, ಹೇಳಕ್ಕಾಗಲ್ಲ, ಒಂದು ನೀರು ತಿಂಗಳು ಹೋಗ್ಬೋದು ನಡಬರಕ್ಕೆ ಮಳೆಗಾಲ ಟೈಮ್ನಾಗ, ಇದುವರೆ ನೀರು ತೊಗೊಳೋದು ಕಟ್ಬಿಡೋದು ಹೊಲಕ್ಕೆ ಮಳೆ ಹೋದ್ರೆ. ಈಗ ಮೆಣಸಿನಕಾಯಿ 1 ಎಕರೆ ಖರ್ಚು ಎಷ್ಟು ಬರ್ತಾರೆ ಅಂದಾಜು? ನೀವು 8-8 ಸಲ ಎಣ್ಣೆ ಹೊಡಿತೀರಿ, ಜೊತೆ ಈಗ ಹೇಳಿದ್ರು 9 ಚೀಲ ಗೊಬ್ಬರ ಹಾಕ್ತೀವಿ ಅಂತೇಳಿ, ಬೀಜದ್ದು ಗೊಬ್ಬರ ಎಣ್ಣೆ ಕಳೆ ತೆಗೆಸೋದು ಎಲ್ಲ ಸೇರಿ 1 ಎಕರೆಗೆ ಅಂದಾಜು ಖರ್ಚು ಎಷ್ಟಾಗ್ಬೋದು? 70,000 ಬರ್ಬೋದು ನೋಡ್ರಿ, 70,000 ಒಂದು 1 ಲಕ್ಷ ಬರ್ಬೋದು, ಬಂದ್ರೆ ಬರ್ಬೋದು. ಆದ್ರೆ ಮತ್ತೆ ಚಲೋ ಮಾಡಿದ್ರೆ ಅಂದ್ರೆ ಅದ್ರಂಗೆ 1 ಲಕ್ಷ ಖರ್ಚು ಮಾಡಿದ್ರೆ 20 ಕ್ವಿಂಟಲ್ ಬರ್ತದೆ ಬೆಳೆ. 20 ಕ್ವಿಂಟಲ್? ನಿಮಗೆ ಯಾವಾಗಾರ ಮೆಣಸಿನಕಾಯಿ ಒಳ್ಳೆ ರೇಟ್ ಸಿಕ್ಕದ ನಿಮಗೆ? ಇಲ್ರಿ, ವಾದರ್ಸ ಚೊಪ್ಪ ಚಲೋ ಸಿಕ್ತು, ವಾದರ್ಸ 17 ಕಂಪನಿಯವರು ಇದ್ರು ಅವ್ರು, 17,000 17,000. ಎಷ್ಟು ಕ್ವಿಂಟಲ್ ಬಂತು 1 ಎಕರೆಗೆ ಅವಾಗ? ಅವಾಗ 18 ಬಂತು. 18 ಅಂದ್ರೆ ಒಳ್ಳೆ ಇಳುವರಿ ಅಲ್ಲ? ಒಳ್ಳೆ ಇಳುವರಿ ಸರ್, ಒಳ್ಳೆ ಇಳುವರಿ. ಯಾವ್ದು ತಳಿ ಹಾಕೋದು ನೀವು, ತಳಿ ವೆರೈಟಿ? ಅದು ಯಾವ್ದು ಅಂದ್ರೆ ನನಗೆ ಗೊತ್ತಾಗಲ್ಲ, ಜಾಸ್ತಿ ಗೊತ್ತಾಗಲ್ಲ. ಎಲ್ಲಿ ತರ್ತೀರಿ ಬೀಜ ಹೋಗಿ? ದೇವದುರ್ಗ ಸರ್. ದೇವದುರ್ಗ? ಹಾ, ದೇವದುರ್ಗ. ಅಂದ್ರೆ ನೀವೆಲ್ಲ ಈಗ ತಂದ ಮೇಲೆ ಮಾಡೋದು, ಎಣ್ಣೆ ಹೊಡೆದು ಎಲ್ಲ ಅಂಗಡಿಯಲ್ಲಿ ಕೇಳ್ಕೊಂಡ್ ಕೇಳ್ಕೊಂಡು ಮಾಡ್ತಾರೆ, ಅವ್ರ ಪ್ರಕಾರ ಹೇಳ್ತಾರ, ಇದೇ ಎಣ್ಣೆ ಹಿಂಗ್ ಹೊಡಬೇಕು, ಇಂಥ ಎಲೆ ಹರ್ಕೊಂಡ್ಬರತ್ತ ಲಾಸ್ಟ್ಗೆ, ಆ ಎಲೆ ತೊಗೊಂಡು ಹೋಗ್ಬೇಕು, ರೋಗ ಬಂದದ್ದು ರೋಗ ಬರಲ್ದು ಅವ್ರು ಹೇಳ್ತಾರ, ಆ ಎಣ್ಣೆ ಏನೋ ಅದೇ ರೋಗ ಎಣ್ಣೆ ಪರಿಹಾರ ಆಗಂತದ್ದು ಅವ್ರು ಕೊಡ್ತಾರ ಸರ್. ಈಗ ಇನ್ನೊಂದು ವಿಶೇಷ ಅಂತಂದ್ರೆ ಮೆಣಸಿನಕಾಯಿ, ಈಗ ನಿಮ್ಗೆ 7-8 ವರ್ಷ ಆತ ಬೆಳೆಯಕತ್ತೆ? 10 ವರ್ಷ ಆಯ್ತು ಸರ್. 10 ವರ್ಷ? ಯಾವಾಗ ಒಮ್ಮೆ ಲಾಸ್ ಆಗಿತ್ತನ? 1 ವರ್ಷ ಆತದ್ರ ಲಾಸ್ ಹೇಳಕ್ ಆಗಲ್ಲ, 1 ವರ್ಷ ಆಗಿತ್ತು ಲಾಸ್, 1 ವರ್ಷ ಏನಿಲ್ಲ, ಮುನ್ಯಾಕ ಚಳಿ ಬರಂಗಾಗಿತ್ತು ಒಂದ್ ಟೈಮ್ನಾಗ, ತಿರುಗಿ ಮತ್ತೆ ಮಳೆ ವರ್ಷ ರೇಟ್ ಆಯ್ತು, ರೇಟ್ ಆಯ್ತು. 1 ವರ್ಷ ಲಾಭ, 1 ವರ್ಷ ಲುಕ್ಸಾನ, ಮೇಕಪ್ ಹಾಕೊಂತ ಹಂಗೆ ಹಂಗೆ ಆಗ್ಯ ನೋಡ್ ಸರ್. ಅದು ಮೆಣಸಿನಕಾಯಿ ಹತ್ತಿ ಎರಡು ಬೆಳೆ ನೋಡಿದ್ರೆ ನಿಮ್ಗೆ ಮೆಣಸಿನಕಾಯಿನ ಚಲೋ ಲಾಭ, ರೊಕ್ಕದ್ದು ರೊಕ್ಕದ ಮೆಣಸಿನಕಾಯಿನ ಚಲೋ. ಹತ್ತಿಗೆ ಎಷ್ಟು ಖರ್ಚು ಮಾಡ್ತೀರಿ 1 ಎಕರೆಗೆ? ಹತ್ತಿಗೆ ಅಂದ್ರೆ ನೋಡ್ರಿ, 2 ಸಲ ಎಣ್ಣೆ, 2 ಸಲ ಗೊಬ್ಬರ ಕೊಡ್ತೀವಿ, ಇಲ್ಲಿ 3 ಸಲ ಆದ್ರೆ ಭಾಳ ಲಾಸ್ಟ್ ಅದು, 3 ಸಲ ಎಣ್ಣೆ 3 ಸಲ. ಅದು ಎಷ್ಟು ಇಳುವರಿ ತಗೋತೀರಿ ಹತ್ತಿ? ಚಲೋ ಬಂದ್ರೆ ನೋಡ್ರಿ 18 ಬಂದ್ ನೋಡ್ರಿ ವರ್ಷ ನಮ್ದು, ಇದು ಸುಮಾರು ಎಲ್ಲ ತಪ್ಪ 10 ಬರ್ತದೆ 8 ಬರ್ತದೆ. ಹಾಂ, 18 ಬಂದ ಹತ್ತಿ, ಹತ್ತಿ 18 ಬಂದ್ರೆ ಇದು. ಹಾಂ, ಎಷ್ಟು ಹತ್ತಿ ಒಂದು ರೇಟ್ ಅದು ಸಿಗ್ತಾ ನಿಮ್ಗೆ ಚಲೋ? ಹಾಂ, ಅದೇ 7,000 1,100 ಅಷ್ಟೇ ಅಷ್ಟೇ. ಎಷ್ಟು ಎಕರೆ ಹಾಕಿದ್ರೆ ಹತ್ತಿ ಸಲ? 14 ಎಕರೆ ಹಾಕಿನಿ. 14 ಎಕರೆ ಹತ್ತಿ ಅಂದ್ರೆ ಒಳ್ಳೆ ರೊಕ್ಕ ಆಗಿದೆ ನಿಮ್ಗೆ? ಹಾಕಿದ್ರ ಸರ್, ಮತ್ತೆ ಇದ್ದಿದ್ದು ಹೇಳ್ಬೇಕು ಮತ್ತೇನು ಇದ್ದಿದ್ದು ಹೇಳ್ಬೇಕು ಮತ್ತೇನು. ಹೇಗ್ರಿ ಇಷ್ಟೆಲ್ಲ ನೋಡ್ರಿ, 15 ಎಕರೆ ಹತ್ತಿ ಇವೆಲ್ಲ ಮೆಣಸಿನಕಾಯಿ ಮಾಡ್ತೀರಿ, ಮನೆಯಲ್ಲಿ ಹೆಂಗೆ ಕೆಲಸ ಮಾಡೋ ಜನ ಅದಾರ ಅಥವಾ ಆಳಿನ ಮೇಲೆ ಮಾಡಿಸ್ತೀರಿ? ಇಲ್ಲ, ಮನೆಯವ್ರು ಸರ್ ನಾವು, ಎಲ್ಲ ಮನೆಯವರು. ಮನೆಯವರು ಹತ್ತಿ ಬಿಡಿಸೋ ಟೈಮ್ನಾಗ ಸ್ವಲ್ಪ ಜಗ್ಗಿ ಆಗಿನ ನಿಂದಕ್ಕೆ ಬಿತ್ತಪ್ಪರ, ಕೂಲಿಯಾಳ ಒಂದು 2 ಟೈಮ್ ಕರ್ಕೊಂಡು ಪಿಕಪ್ ಬ್ಲೋರ್ದವ್ರು ಬರ್ತಾರೆ ಅವ್ರ ಕೈಲಿ, ಒಂದು 2 ಟೈಮ್ ಹತ್ತಿ ಬಿಡ್ಸಕ್ಕಷ್ಟೇ, ಅಷ್ಟು ಬಿಡ್ಸಕ್ಕಷ್ಟೇ. ಉಳಿದು ಕಾಳು ಹಾಕೋದು, ಕಸ ತೆಗೆದು, ಹಾವು ಎಣ್ಣೆ ಹೊಡೆದು ನೀವೇ ಎಲ್ಲ? ನಾವೇ ಮಾಡ್ತೀವಿ. ಮನೆಯವ್ರ 5 ಅಲ್ಲಿ 3-5 ಹುಡುಗರು, ಮನೆಯಾಗ ನಾನು ಮಾಡ್ತೀನಿ, ಮತ್ತೆ ಹೆಣ್ಮಕ್ಳು ಮಾಡ್ತಾರೆ, ನಾವೇ ಮಾಡ್ತೀರಿ ಅದನ್ನು. ಎಷ್ಟು ಮಂದಿ ಮಕ್ಕಳು ನಿಮ್ಗೆ? ನನಗೆ 4 ಮಂದಿ ಗಂಡ್ಮಕ್ಳು. 4 ಮಂದಿ ಕೆಲಸಕ್ಕೆ ಹತ್ತಿರಿ? ಒಕ್ಕಲ್ತನ ಕೆಲಸನೆ, ಬದ್ಲಿ ಏನಿಲ್ಲ, ಸಾಲಿ ಪಲ್ಲಿ ಕಲಸಲಿಲ್ಲ, ಒಬ್ಬತ್ತು ಓದ್ತಾನೆ ಸಣ್ಣ. ಹೆಂಗ್ ನೋಡ್ರಿ, ಮನೆಯಾಗ 3 ಮಂದಿ ಒಳ್ಳೆ ದುಡಿಯೋರಿದ್ರೆ ಒಳ್ಳೆ ಖುಷಿ ಅಲ್ಲ? ದುಡಿಯೋರು ಮೇನ್ ರೀ, ಭೂಮಿಗೆ ಅಂದ್ರೆ ದುಡಿಯೋರು ಮುಖ್ಯ ನೋಡು. ಸುಮ್ನೆ ಡಾಳಕ್ ಎತ್ಕೊಂಡು ಮನೆಗೆ ಇಸ್ತಿರಿ ಹಾಕಿ ಹಾಕಿ ಬರ್ತಾರೆ, ನಡೆಯಂಗಿಲ್ಲ, ಅದಕ್ಕೆ ನಡೆಯಂಗಿಲ್ಲ, ಅದಕ್ಕೆ ಒಟ್ಟು ದುಡಿಮೆ ಇರ್ಬೇಕು. ಅದಕ್ಕೆ ಭೂಮಿಗೆ ಅಂತ ದುಡಿಮೆ ಇದ್ರೆ ಮತ್ತೆ ಬೆಳೆ ಬರ್ತದೆ ಚೆನ್ನಾಗಿ, ಇಲ್ಲಾದ್ರೂ ಬರಂಗಿಲ್ಲ. ನಿಮಗೇನು ಆಳು ಹತ್ತದ ಬೇಕಾಗಿಲ್ಲ, ಮನೆಯಾಗ ಹಿರಿಯ ಹರೇದವ್ರು ಒಂದು ಮೂರು ಮಂದಿ ಹುಡುಗರು ಚಲೋ ದುಡಿಯೋರಿದ್ರಪ್ಪ ಅಂದ್ರೆ ಮತ್ತೆ ಬೇಕಾರ ಲೀಸ್ನು ಮಾಡ್ಕೋಬಹುದು ಹೊಲದಾಗ ಒಂದು ಒಂದು 10-20 ಎಕರೆ ಮಾಡ್ಕೋಬೋದು. ಸಿಗಬಲ್ ಬಡಿ ಎಲ್ಲಾರು ನನಗೆ ಬೇಕು ನಿಮಗೆ ಬೇಕಂತಾರೆ, ಮತ್ತೆ ಹಿಂಗಾಗಿ ಎಲ್ಲ ಸಿಗಬಲ್ ಬಡಿ. ಏನು ಮನೆಯಲ್ಲಿ ಎತ್ತು ಟ್ರ್ಯಾಕ್ಟರ್ದು ಇಟ್ಕೊಂಡಿರಿ? ಅದಲ್ರಿ ಸರ್, ಟ್ರ್ಯಾಕ್ಟರ್ ಅದ ಎತ್ತಾವ. ಎಷ್ಟು ವರ್ಷ ಟ್ರ್ಯಾಕ್ಟರ್ ತೊಗೊಂಡು? ಈಗ ಟ್ರ್ಯಾಕ್ಟರ್ ತೊಗೊಂಡು 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತು. ಹೊಸ ಟ್ರ್ಯಾಕ್ಟರ್ ತೊಗೊಂಡ್ರೆ? ಇಲ್ಲ, ಸೆಕೆಂಡ್ ಹ್ಯಾಂಡ್. ಸೆಕೆಂಡ್ ಹ್ಯಾಂಡ್ ಎಷ್ಟು ಬಿತ್ತು? 4.5 ಲಕ್ಷ. 4.5 ಲಕ್ಷ. ಏ ಮ್ಯಾಶಿ ಪರ್ಯೂಷನ್. ಹೌದು ಸರ್. ಹೆಂಗೆ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ನಿಮ್ಮ ಹೊಲದ ಕೆಲಸ ಎಲ್ಲ ಮತ್ತೆ ಬಾಡಿಗೆ ಇಡೀ ಹೊಡಿತೀರಿ? ಮತ್ತೆ ಬಾಡಿಗೆ ಹೊಡಿತೀವಿ ಸರ್. ಹೊಡಿತೀನಿ ಹೊಡಿತೀನಿ. ಹೆಂಗದವ್ರಿ ರೇಟ್ ಬಾಡಿಗೆದು? ಬಾಡಿಗೆ ನೋಡ್ರಿ, ಅವು ಎಕರೆಲೆಕ್ಕೆ ಬಿತ್ತಾರೆ ಹತ್ತಿ ಬೀಜ. ಎಕರೆಗ ಏನಾದ್ರೂ 600 ಏನು ಆದ ಎಕರೆಗೆ. ಈಗ ತಾಸಿನ ಲೆಕ್ಕ ಹೋದ್ರೆ ಎಕರೆಗೆ 700 ಏನು ಕೊಡ್ತಾರೆ. ಮತ್ತೆ ಈ ಟಿಲ್ಲರ್ ಹೊಡಿದು ಕುಂಟಿ ಹೊಡೆದು ಎಲ್ಲ 700 600. ಹೆಂಗೆ ಬಾಡಿಗೆ ಅದು ಸರಿಯಾಗಿ ಕೊಡ್ತಾರೆ? ದುಡಿಸ್ಕೊಂಡವ್ರು ಕೊಡ್ತಾರೆ. ಒಬ್ರು ಹಂಗೆ ಇರ್ತಾರೆ, ಒಬ್ರು ಹಿಂಗೆ ಇರ್ತಾರೆ, ಒಬ್ಬೊಬ್ರು ಇಲ್ದವ್ರು ಇರ್ತಾರೆ. ಮತ್ತೆ ಹಂಗೆ ಒಳಗೆ ಹಾಕೊಂಡು ಹೋಗಿ ಮತ್ತೆ ಈಗ ಮಾರಿ ಹರ್ಕೊಂಡ್ರೆ ಹೆಂಗೆ ನಡೀತಾವ್ರು? ಗಿರಾಕಿ ನಡೆಯಂಗಿಲ್ಲ. ಅವು ಎತ್ತುಗಳನ್ನು ಇಟ್ಟಿರಿ? ಎತ್ತುಗಳು ಅವ್ರ ಸರ್. ಎತ್ತು ಟ್ರ್ಯಾಕ್ಟ್ರು ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೊಂಟಿರಿ? ಹೊಂಟಿವಿ ಸರ್. ಎತ್ತಿನ ಮೇಲೆ ಏನೇನು ಕೆಲಸ ಮಾಡಿಸ್ತೀರಿ? ಎತ್ತಿನಲ್ಲದ್ರೆ ಇವದೇ ಒಕ್ಕಲ್ತಾನ್ರಿ, ಈಗ ಕುಂಟೆ ಹೊಡೆಯೋದು. ಈಗೇನದಂದ್ರೆ ಕುಂಟಿದೇ ಜಾಸ್ತಿ ಅದಕ್ಕೆ. ಈಗ ಟಿಲ್ಲರ ಟ್ರ್ಯಾಕ್ಟರ್ ಅದ, ಮತ್ತೆ ಮಾಗಿ ಅದೇ ಥರದ ಹೊಡಿಸ್ತೀವಿ. ಟಿಲ್ಲರ್ ಅದೇ ಹೊಡಿತದೆ, ಕುಂಟೆ ಅದೇ ಹೊಡಿತದೆ. ಈಗ ಸಣ್ಣ ಬೆಳೆ ಅದ ನೋಡ್ರಿ, ಈಗ ಆಯ್ತು ಎತ್ತಿನ ಕೆಲಸ ಮಾಡೋದ್ರ ಅದನ್ನು. ಪೂರ್ ಜಾಸ್ತಿ ದೊಡ್ಡದು ಬೆಳೆ ಬೆಳೆದ ಟ್ರ್ಯಾಕ್ಟರ್ ಹೋಗೋದ್ ಅಂದಾಗ ಮತ್ತೆ ಎತ್ತಿನ ಗೆಳೆವು ಕೂಲಿ ಅಳಚಿ ಮಾಡಿಸೋದು. ಹಾ, ಮಾಡಿಸ್ಬೇಕು. ಮತ್ತೆ ಹಂಗೆ ಹೆಂಗೆ ಮಾಡ್ತೀವಿ ಮತ್ತೆ ನೋಡ್ರಿ, ಮ್ಯಾಗ ಎಲ್ಲ ಉಪ್ಪಿನ ಅಂಶ ಬರಾಕತ್ತಲ್ಲ. ನಿಮ್ಮ ಭೂಮಿ ನೋಡಿದ ಕೂಡಲೇ ಮೇಲೆ ಬಿಳಿ ಬಿಳಿ ಬಿಳಿ ಬಿಳಿ ಬಿಳಿ ಹಚ್ಕೊಂಡ್ಬಿಟ್ಟದ. ಏನು ಕಾರಣ ಅದಕ್ಕೆ? ಗೊಬ್ಬರನೇ ಕಾರಣ ಅದ ಏನಂತ ಅನಿಸ್ತದೆ ನನಗೆ. ಬೆಳಗ್ಗೆ ಇಷ್ಟಿನ ಆಗಿದ್ದಿಲ್ಲ, ಇವಾಗ ಆಗ್ತೈತೆ. ಅದೇ ನೀರಿನ ದಿವಸ ಏನಾದ್ರೆ ನನಗೆ ಅರ್ಥ ಆಗೋಲ್ಲ ಅದ್ರ ಮಾತ್ರ. ಹಳದ ನೀರು ಅಂತಂದ್ರೆ ಉಪ್ಪಿನಂಶ ಜಾಸ್ತಿ ಇರುತ್ತೆ. ಉಪ್ಪಿನಂಶ ಜಾಸ್ತಿ ಇರುತ್ತೆ ಅನಿಸ್ತದೆ. ಯಾಕಂದ್ರೆ ಎಲ್ಲರೂ ನೀರು ಹೊಲದಾಗ ಆಸೆ ಆಸೆ ಬಿಡ್ತಿರ್ತಾರ. ಹೌದು, ಅದು ಉಪ್ಪಿನಂಶದಿಂದ ಆಗಿರ್ಬೇಕು. ಉಪ್ಪಿನಂಶ ಏನಾದ್ರೆ ಆಗದಂತ ನನಗೆ ಅನಿಸ್ತದೆ. ಇಷ್ಟಿನ ಆಗಿದ್ದಿಲ್ಲ, ಇವಾಗ ನೋಡಿನಲ್ಲ ನಾನು. ಮಳೆಗಾಲದಾಗ ಈ ಟೈಮ್ ಆಗಲ್ಲ, ಮಳೆ ಬಂದ್ರೆ ಉಪ್ಪಿರಂಗಿಲ್ಲ ಭೂಮಿ ಬೆಳಗ್ಗೆ. ಇವಾಗ ಆಗಿದೆ, ನೀರು ಬಿಟ್ಟದಾಗಿದೆ. ಹಿಂಗೆ ಮತ್ತೆ ಬೆಳೆ ಬದಲಾವಣೆ ಏನ್ ಮಾಡ್ತೀರಿ? ಹತ್ತಿ ಹಾಕಿದ್ಮೇಲೆ ಏನ್ ತಕ್ಕೋತೀರಿ? ಮೆಣಸಿನಕಾಯಿ ಹಾಕಿದ್ಮೇಲೆ ಭೂಮಿಗೆ ಏನ್ ಹಾಕ್ತಿರ್ತೀರಿ ಬದಲಾವಣೆ? ಮೆಣಸಿನಕಾಯಿ ಹತ್ತಿ ಹಾಕಿದ್ಮೇಗ ನೋಡ್ರಿ, ಮೆಣಸಿನಕಾಯಿ ಹಾಕಿದ್ಮೇಗ ಒಂದೇ ಬೆಳೆ ಅದು. ಇದು ಹತ್ತಿ ಏನಾದ್ರೆ ಮರಿವರ್ಷ ಏನಾಗ್ತಿರ? ಮರಿವರ್ಷ ಮರಿವರ್ಷ ಹತ್ತಿ ಹಾಕೋಕಿಲ್ಲ, ಮತ್ತೆ ಮೆಣಸಿನಕಾಯಿ ಬದಲಾವಣೆ ಮಾಡ್ತಿರ್ತೀವಿ. ಬದಲಾವಣೆ ಇಷ್ಟೇ ಮಾಡ್ಬೇಕು. ಮತ್ತೆ ದನಗಳು ಏನೇನು ಇಟ್ಟಿರಿ ಮನೆಯಲ್ಲಿ? ಆಕಳ ಒಂದು ಇತ್ತು, ಮಾರಿದೆ ಅದನ್ನ. ಎಮ್ಮೆಗಳು ಒಳಗೆ ಹೋಗ್ತಾರೆ, ಬುಟ್ಟಗಳ ಸೀದ ಒಳಗೆ ಹೋಗ್ಬಿಡ್ತೀವಿ, ಇಲ್ಲಿ ಇರಂಗಿಲ್ಲ ಅವು. ಅದಕ್ಕಂತ ಎಮ್ಮೆಗಳು ನಡಕ ಅಂತ ತೆಗೆದ್ಬಿಡ್ತೀನಿ ನೋಡ್ರಿ. ನಾನು ಕೋಳಿ ಸಾಕಾಣಿಕೆನು ಮಾಡಿರಿ? ಕೋಳಿ ಆವಲ್ರಿ, ಒಂದು 20 ಕೋಳಿ ಅವ. 10 ಕೋಳಿ? ಮೊಟ್ಟೆ ಅದು ಬರ್ತಾವ? ದಿವಸ ದಿವಸ ಒಂದು 4 ಕೋಳಿ ತತ್ತಿ ಇಡ್ತಾವ್ರಿ, 4 ಕೋಳಿ. ಈಗ ನೋಡ್ರಿ, ಹೊಲದಾಗಣ ಮಣ್ಣಿ ಕಟ್ಟಿಸ್ಕೊಂಡು ರೋಡ್ ಸೈಡ ಒಳ್ಳೆ ಆರಾಮಾಗಿದ್ದಿರ್ತಾವೆ, ಏನ್ ಅನಿಸ್ತದೆ? ಮೊದಲು ಎಲ್ಲಿ ಊರಾಗ ಇದ್ರೆ? ಮೊದಲು ಊರಾಗಿದ್ದೀವಿ ಸರ್, ಅಲ್ಲಿಕ್ಕಿಂತ ಬಹಳ ಆರಾಮ ಅನಿಸ್ತದೆ. ಇಲ್ಲಿ ಬಹಳ ಆರಾಮ ಅನಿಸ್ತದೆ. ಇಲ್ಲೇ ಹೊಲದಲ್ಲೇ ಮನೆ ಬೆಳಗ್ಗೆ ಕೆಲಸ ಒತ್ತೊಂಡ್ರೆ ಕೆಲಸ ಆಗ್ತಾವ, ಒತ್ ಮುಳುಗ್ತಾನೆ ಕೆಲಸ ಮಾಡಬಹುದು. ಕಣ್ಣು ಮುಂದೆ ಇರ್ತಾವ, ದನಗಳು ಬಂದು ಯಾವನು ಹಂಗೆ ನಾವೇ ನೋಡ್ತೀವಿ. ಇಲ್ಲಿ ಇಷ್ಟೇ ಹೊಲದ ಮುಂದೆ ಇದ್ದದ್ದು ಬೇರೆ ಆಗ್ತದೆ, ಮನುಷ್ಯರು ಹೊಲಾಗಿರೋದು ಬೇರೆ, ಮನೆಯಾಗಿರೋದು ಬೇರೆ. ಊರ್ ಬಿಟ್ಟು ದೂರ ಇದ್ರೆ ಸ್ವಲ್ಪ ಹೆದರಿಕೆ ಆಗದಲ್ಲ? ಏ ಇಲ್ರಿ, ನಮ್ಗೆ ರೋಡ್ ಸೈಡ್ ಅದಲ್ಲ ಭಯ ಏನಿಲ್ಲ. ಹಾ, ರಾತ್ರಿ ಬೇಗ ಮಿಲ್ಲ ಅದ ಎಲ್ಲ ಇರಲ್ಲ, ಆರಾಮ್. ರಾತ್ರಿಗ ಆಗ್ಲಿ ತಿರುಗಾಡ್ತಾವ ರೋಡ್ ಜಾಸ್ತಿ ಇಲ್ಲಿ, ಹಂಗೇನ್ ಭಯ ಏನಿಲ್ಲ. ಮತ್ತು ಈಗ ನಿಮ್ದು ರೋಡಿಗೆ ಭೂಮಿ ಇರೋದ್ರಿಂದ ವಿಶೇಷವಾಗಿ ಬೇರೆ ಈ ತರಕಾರಿ, ಯಾಕಂದ್ರೆ ಸಮೀಪ ನಿಮ್ಗೆ ದೇವದುರ್ಗ ಬರ್ತದ, ತರಕಾರಿಗಳನ್ನ ಬೆಳಿಬಹುದು, ಯಾಕೆ ಪ್ರಯತ್ನ ಮಾಡಿಲ್ಲ? ಪ್ರಯತ್ನ ಮಾಡ್ಬೇಕು. ಅದೇ ಟಮಾಟೆ ಹಚ್ಬೇಕಂತ ಮಾಡಿದ್ದೆ ಈ ವರ್ಷ ಬೇಸಿಗೆಗೆ. ನಮ್ಮ ಹುಡುಗರು ಏನದ, ಒಬ್ಬ ಓದ್ತಾನ, ಮತ್ತೆ ಈಗ ಒಬ್ಬ ನಾನು ದುಡಿಯವ, ಒಬ್ಬ ಡ್ರೈವರ್ ಓದ್ತಾನಲ್ಲ, ಮತ್ತೆ ಮುಂದಾಗಿನ ಎಲ್ಲ ಕೆಲಸಕ್ಕೆ ನನಗೆ ಜಾಡ ಆಗ್ತಾರ ಅಂತ ಕೇಸಿ ಇದನ್ನ ಹೈಬ್ರಿಡ್ ಜೋಳ ಹಾಕಿನಿ ಇಷ್ಟೇ. ಟಮಾಟೆನೆ ಹಾಕ್ಬೇಕಂತ ಇತ್ತು ನನ್ನ ತಲೆಗೆ. ನೋಡಮ್ಮ, ಇದೊಂದು ಟೈಮ್ ಒದ್ದುಬಿಟ್ಟು ನೋಡಮ್ಮ ಏನೋ ಆಗ್ತಾನದ ಲೆಕ್ಕ ಮಾಡಿದ್ದೆ. ಅದು ಇದು ಧೈರ್ಯ ಸಹ ಅಲ್ಲ, ಬಿಟ್ಬಿಟ್ಟಿನಿ ಇಷ್ಟೇ. ನೋಡ್ರಿ, ಈಗ ಬೆಳೆ ಬೆಳಿಬೇಕಂದ್ರೆ ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕ್ಬೇಕು ಭೂಮಿಗೆ. ಬರೀ ಸರ್ಕಾರಿ ಗೊಬ್ಬರ ಮ್ಯಾಗ ನೋಡ್ರಿ ಉಪ್ಪಿನ ಅಂಶ ಬಂದ್ಬಿಡ್ತಾವ ಭೂಮಿಗಳು. ತಿಪ್ಪೆ ಗೊಬ್ಬರದ್ದು ಹೆಂಗೆ ಮಾಡ್ತೀರಿ? ಮನೆಯಲ್ಲಿ ನೀವು ದನಾನೂ ಇಲ್ಲ, ಎರಡು ಎತ್ತುಗಳದಾವ ಮಾತ್ರ ಅಷ್ಟೇ. ಹೆಂಗೆ ಮಾಡ್ತೀರಿ ಗೊಬ್ಬರ? ಏನು ಮಾಡ್ಬೇಕು ಸರ್, ಮತ್ತೆ ಈಗ ನೀರು ಇಲ್ಲ, ಮತ್ತೆ ಈಗ ಏನು ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅದಕ್ಕೆ. ಈಗ ಯಾಕಂತ ಕೇಳುವ, ಈಗ ಗೊಬ್ಬರ ಅಂದ್ರೆ ಜಗ್ಗೆ ಖರ್ಚು ಬರ್ತಾರೆ. ಈಗ ಒಂದು ಈಗ 4 ಎಕರೆ ಹೊಲ ಮುಡಿಸ್ಬೇಕಾದ್ರೆ 50 ಟ್ರಿಪ್ ಗೊಬ್ಬರ ಬೇಕದು. ಟ್ರ್ಯಾಕ್ಟ್ರ್ ಇಲ್ಲಿ 2,000 ರೂಪಾಯಿ ಟ್ರಿಪ್ ಅದು. 2,000 ಸ್ವಸ್ಥನಾ ತಿನ್ನ ಕೆಲವೊಂದು ಕಡೆ 3,000, ಮತ್ತೆ ಅವ್ರು ತುಂಬೋರ್ದು 400 ರೂಪಾಯಿ, ಚೆಲ್ಲಾಕ 400 ರೂಪಾಯಿ, ಅದು 800 ಬೇರೆ. ಮತ್ತೆ 1,000 ಬಾಡಿಗೆ ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ ಬಿಡು, ಮನೆ ಟ್ರ್ಯಾಕ್ಟರ್ ನಡೀತಿ ಬಿಡ್ತದೆ. ಈಗ ತುಂಬೋರಿಗೆ ಚೆಲ್ಲೋರಿಗೆ ಅಂತ ಅವ್ರಿಗೆ ಕೊಡಬೇಕಲ್ಲ ಅವ್ರಿಗೆ. ಇದು ಹಿಂಗಾದ್ರೆ ಮತ್ತೆ ತಿಪ್ಪೆ ಗೊಬ್ಬರ ಒಟ್ಟ ನೀವು ಖರೀದಿ ಮಾಡೋದೇ ಇಲ್ಲ? ಖರೀದಿ ಮಾಡಲ್ರಿ ಸರ್, ಇಲ್ಲಿ ಯಾರು ಮಾಡಿಲ್ಲ ಖರೀದಿ ನಮ್ಮಲ್ಲಿ. ಇಲ್ಲಿ ಜಾಸ್ತಿ ಅಂದ್ರೆ ಏನು, ಮನೆಗೆ ಅಂತ ನೀರುವಲ್ಲ, ಒಂದು 4 ಗಾಡಿ ಹಾತಿರ್ತಾವೆ, ಮತ್ತೆ 4 ಗಾಡಿ ಹೊಡ್ಕೋದು, ಅಷ್ಟು ಗಡ್ಡೆದಲ್ಲಿ ಹಾಕೋದು, ಇಷ್ಟೇ ನಡೆದದ ಅದ್ರದ್ದು ಇಲ್ಲಿವರೆಗೆ. ಅದನ್ನು ಹೆಂಗೆ ಅಣ್ಣ ಸರ್ ಲಕ್ಷ್ಮಣ್ ಅವರ ಒಕ್ಕಲ್ತನ? ಭಾಳಷ್ಟು ಮಂದಿ ರೈತರು ಒಕ್ಕಲ್ತನ ಒಳ್ಳೆ ರೀತಿಯಿಂದ ಲಾಭ ಆಗಾಕತ್ತಿದ್ರು ನಮಗೆ, ಭಾಳ ಚಲೋ ಭೂಮಿ ಹಿಡ್ಕೊಂಡೀವಿ, ಹೊಲ ಮಾಡ್ಕೊಂಡೀವಿ, ಮನೆ ಮಾಡ್ಕೊಂಡೀವಿ ಅಂತ ಹೇಳ್ತಾರೆ. ನೀವು ಒಕ್ಕಲ್ತನದಿಂದ ಯಾವ ರೀತಿ ಅಭಿವೃದ್ಧಿ ಆಗಿರಿ? ನಾವು ನೋಡ್ರಿ, ಸ್ವಂತ ದುಡಿಯೋದ್ರಿಂದ ಉಳಿತಾಯ ಆಗ್ತದೆ ಜಾಸ್ತಿ ಅಂದ್ರೆ. ಈಗ ಕೂಲಿಟ್ಟು ಮಾಡಿಸ್ತವ್ರೆ ಕಡಿಮೆ ಉಳಿತಾಯ ಆಗ್ತದೆ ಇದ್ರಾಗ. ಮತ್ತೆ ಒಕ್ಕಲ್ತನ ಮಾತ್ರ ದುಡಿಮೆನೇ ಮುಖ್ಯದ. ಒಳ್ಳೆಯ ಒಂದು ಎಕರೆಗೆ 18 ಕ್ವಿಂಟಲ್ ಹತ್ತಿ 18 ಕ್ವಿಂಟಲ್ ಮೆಣಸಿನಕಾಯಿ ಇಳುವರಿ ಪಡಿತಾ ಇದ್ದೀರಿ, ಮನೆಯಲ್ಲಿ ದುಡಿಯೋರಿದ್ದಾರೆ, ನೀವು ಅಂದಂಗೆ ಮನೆಯಲ್ಲಿ ಕೆಲಸ ಮಾಡೋರಿದ್ದರೆ ಮಾತ್ರ ಒಕ್ಕಲ್ತನ ಲಾಭ ಅಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡಿದ್ದೀರಿ. ರೈತರು ಆಸೆ ಇಟ್ಟು ಒಳ್ಳೆ ರೀತಿಯಿಂದ ನಿಷ್ಠೆಯಿಂದ ಒಕ್ಕಲ್ತನ ಮಾಡಿದರೆ ಖಂಡಿತ ಒಕ್ಕಲ್ತನದಲ್ಲಿ ಲಾಭವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ದೇವದುರ್ಗ ತಾಲೂಕಿನ ಮಾತಪಳ್ಳಿ ಗ್ರಾಮದ ಲಕ್ಷ್ಮಣ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ. ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ರೈತ ಬಂಧುಗಳೇ, ಈಗ ಕೇಳೋಣ ಕೀಟ ನಿರ್ವಹಣೆಯಲ್ಲಿ ಜೈವಿಕ ಶಿಲೀಂಧ್ರ ನಾಶಕಗಳ ಮಹತ್ವ, ಈ ಕುರಿತು ಮಾಹಿತಿಯನ್ನ. ಇಂದಿನ ಕೃಷಿ ಪದ್ಧತಿಯಲ್ಲಿ ನಾವು ರಾಸಾಯನಿಕ ಕೀಟನಾಶಕಗಳನ್ನು ವಿವಿಧ ಬೆಳೆಗಳಿಗೆ ಬರತಕ್ಕಂಥ ಕೀಟಗಳ ಹತೋಟಿಗಾಗಿ ಅತಿಯಾಗಿ ಬಳಸ್ತಾ ಇದ್ದೇವೆ ಹಾಗೂ ಅವುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದೇವೆ. ರಾಸಾಯನಿಕ ಕೀಟನಾಶಕಗಳ ದುಷ್ಪರಿಣಾಮಗಳಿಂದ ಹೆಚ್ಚತಕ್ಕಂಥ ಜನಜಾಗೃತಿಯಿಂದಾಗಿ ಹಾಗೂ ಪರಿಸರ ಆರೋಗ್ಯ ಪ್ರಜ್ಞೆಯಿಂದಾಗಿ ಜೈವಿಕ ಕ್ರಮಗಳು ಇತ್ತೀಚೆಗೆ ಪ್ರವರ್ಧಮಾನಕ್ಕೆ ಬರ್ತಾವೆ, ಅಲ್ಲದೆ ಹೆಚ್ಚು ಹೆಚ್ಚು ಬಳಕೆ ಆಗ್ತಾ ಇದ್ದಾವೆ. ಜಾಗತಿಕ ಮಟ್ಟದಲ್ಲಿ ಇಂದು ನೈಸರ್ಗಿಕವಾಗಿ ಬೆಳೆದ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ತೀವ್ರವಾಗಿ ಏರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜೈವಿಕ ವಿಧಾನಗಳನ್ನು ಕ್ರಮಬದ್ಧವಾಗಿ ಅಳವಡಿಸಿ ಕೀಟ ನಿರ್ವಹಿಸಿ ಬೆಳೆಯುವುದು ಅನಿವಾರ್ಯ ಅಂತ ಹೇಳ್ಬೋದು. ಈ ಜೈವಿಕ ಕೀಟನಾಶಕಗಳು ಸ್ವಯಂ ಪಸರಿಸಬಲ್ಲ, ಅಧಿಕ ಕಾಲ ಪರಿಸರದಲ್ಲಿ ಇರಬಲ್ಲಂಥ ಮತ್ತು ಸಸ್ಯ ಪಶು ಪ್ರಾಣಿ ಮಾನವ ಸಂಕುಲಕ್ಕೆಲ್ಲ ಸುರಕ್ಷಿತವೆನಿಸಬಲ್ಲಂಥ ಹಾಗೂ ಸ್ವಯಂ ಉತ್ಪತ್ತಿ ಹೊಂದಿದ ದೀರ್ಘಾವಧಿವರೆಗೆ ಕೀಟ ಹತೋಟಿ ನೀಡಬಲ್ಲಂಥ ಜೈವಿಕ ಕೀಟನಾಶಕಗಳಲ್ಲಿ ಕೀಟನಾಶಕ ಶಿಲೀಂಧ್ರಗಳು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾವೆ. ಈ ಜೈವಿಕ ಕೀಟನಾಶಕ ಶಿಲೀಂಧ್ರಗಳು ಕೀಟಗಳನ್ನು ಪ್ರಥಮವಾಗಿ ಬಾಧಿಸಿ ಮರುಜೀವ ಪಡೆದು ಪುನಃ ಕೀಟಗಳಲ್ಲಿ ರೋಗಕಾರಕವಾಗಬಲ್ಲವು. ಸುಮಾರು 700 ಹೆಚ್ಚು ಶಿಲೀಂಧ್ರಗಳು ಕೀಟಗಳ ಪೀಡೆಗಳ ಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ನಿಸರ್ಗದಲ್ಲಿ ಇತರೆ ಕ್ರಿಯೆಯೊಂದಿಗೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾವೆ. ಜೈವಿಕ ಶಿಲೀಂಧ್ರಗಳು ಕೀಟಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತವೆ. ಕೀಟ ನಿಯಂತ್ರಣದಲ್ಲಿ ಈ ಶಿಲೀಂಧ್ರಗಳ ಬಳಕೆ ಪರಿಣಾಮ ಉತ್ತಮ ಚೇತುಹಾರಿ ಫಲಿತಾಂಶಗಳನ್ನು ನೀಡಬಹುದು ಅಂತೇಳಿ ಸಂಶೋಧನೆಯಿಂದ ತಿಳಿದು ಬಂದಿದೆ. ಈ ಶಿಲೀಂಧ್ರಗಳು ಕೀಟಗಳಲ್ಲಿ ರೋಗವಾಹಕಗಳಾಗಿಯೂ ಸಮರಸವಾದ ವಾತಾವರಣದಲ್ಲಿ ರೋಗ ತಾಣಗಳನ್ನು ಸೃಷ್ಟಿಸಬಲ್ಲವು ಎಂಬ ಅಂಶ ದೃಢವಾಗಿದೆ. ಜೈವಿಕ ಶಿಲೀಂಧ್ರ ನಾಶಕಗಳನ್ನು ನಾವು ವಿವಿಧ ಬೆಳೆಗಳಲ್ಲಿ ಹೇಗೆ ಇದನ್ನು ನಿಯಂತ್ರಣದಲ್ಲಿ ಬಳಸಬಹುದು ಕೀಟ ನಿರ್ವಹಣೆಗೆ ಅಂತಕ್ಕಂಥ ವಿಚಾರವಾಗಿ ಹೇಳುವುದಾದರೆ, ಬೆವೇರಿಯಾ ಬೆಸಿಯಾನ ಅಂತಕ್ಕಂಥ ಒಂದು ಶಿಲೀಂಧ್ರವನ್ನು ಹತ್ತಿಯ ಕಾಯಿಕೊರಕ, ಹೆಲಿಕೋರ್ಪ, ಕಾಫಿಯ ಕಾಯಿಕೊರಕ, ಕಬ್ಬಿನಲ್ಲಿ ಬರ್ತಕ್ಕಂಥ ಗೊಣ್ಣೆ ಹುಳು, ಕ್ಯಾಬೇಜಿನ ವಜ್ರಾಕೃತಿಯ ಬೆನ್ನಿನ ಚಿಟ್ಟೆ, ಕರಿಮೆಣಸಿನ ಪೊಳ್ಳು ದುಂಬಿ, ಮೂತಿ ಹುಳು, ಭತ್ತದ ಕಂದು ಜಿಗಿ ಹುಳುಗಳ ಹತೋಟಿಗಾಗಿ ಇದನ್ನು ಬೆವೇರಿಯಾನ ಬೆಸಿಯಾನ ನಾವು ಬಳಸ್ಬೋದಾಗಿದೆ. ಇನ್ನು ಮತ್ತೊಂದು ಶಿಲೀಂಧ್ರ ಮೆಟಾರೈಸಿಯಂ ಅನಿಸೋಪ್ಲಿಯೆ ಅಂಥೇಳಿ, ಈ ಶಿಲೀಂಧ್ರದಿಂದ ಕಡಲೆ, ಸೂರ್ಯಕಾಂತಿ, ಹತ್ತಿ, ಟೊಮ್ಯಾಟೋ, ಮೆಣಸಿನಕಾಯಿ ಮತ್ತು ಇನ್ನಿತರ ಬೆಳೆಗಳಲ್ಲಿ ಕಂಡುಬರ್ತಕ್ಕಂಥ ಕಾಯಿಕೊರಕ ಹುಳು, ತೊಗರಿಯ ಚುಕ್ಕೆ ಕಾಯಿಕೊರಕ, ಕಬ್ಬಿನಲ್ಲಿ ಕಂಡುಬರುವ ಗೊನ್ನೆ ಹುಳು, ಗೆದ್ದಲು, ಪೆರಿಲ್ಲಾ, ಕ್ಯಾಬೇಜಿನ ವಜ್ರಾಕೃತಿಯ ಬೆನ್ನಿನ ಚಿಟ್ಟೆ, ಭತ್ತದ ಕಂದು ಜಿಗಿ ಹುಳು ಮತ್ತು ಎಲೆ ಸುರುಳಿ ಕೀಟ, ಮಿಡತೆ, ಮಾವಿನ ಜಿಗಿ ಹುಳು, ಕಾಫಿ ಹಸಿರು ಶಲ್ಕ ಕೀಟ, ಬೀಜ ಕೊರಕ, ಬಾಳೆಯ ಕಾಂಡದ ಮೂತಿ ಹುಳು, ತೆಂಗಿನ ರೈನೋಸಿರಸ್ ದುಂಬಿ ಮುಂತಾದ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಮತ್ತೊಂದು ಶಿಲೀಂಧ್ರ ನುಮೇರಿಯಾ ರಿಲೈ ಅಂತೇಳಿ, ಈ ಒಂದು ಶಿಲೀಂಧ್ರದಿಂದ ಸೋಯಾ ಅವರೆ, ಶೇಂಗಾ, ಕುದುರೆ ಮೆಂತೆ, ಸೂರ್ಯಕಾಂತಿ, ಹತ್ತಿ, ಟೊಮ್ಯಾಟೊ, ಆಲೂಗಡ್ಡೆ, ಎಲೆಕೋಸು ಮುಂತಾದ ಬೆಳೆಗಳನ್ನು ಬಾಧಿಸ್ತಕ್ಕಂಥ ತಂಬಾಕಿನ ಒಂದು ಕೀಡೆ, ಕಾಯಿ ಕೊರಕ ಮತ್ತು ಹಸಿರು ಮೀಟುವ ಹುಳು, ಬುಡ ಕತ್ತರಿಸುವ ಹುಳು, ಸೈನಿಕ ಹುಳು,

ಬದನೆಕಾಯಿಯಲ್ಲಿ ಹಣ್ಣು ಕುರುವಿನ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕ್ವಿನ್ ಬೆಂಜೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ನೆಂಟ್ರನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನಲ್ಲಿ ಇಳುವರಿ ಹೆಚ್ಚಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರು, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಆಲಿಸಿದರೆ. ಈಗ ಕೇಳೋಣ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ, ಸಜ್ಜೆ ಕನಿಷ್ಠ 2,850 ರೂಪಾಯಿಗಳಿಂದ ಗರಿಷ್ಠ 2,280 ರೂಪಾಯಿಗಳು, ಭತ್ತ ಸೋನಾಮಸೂರಿ 1,955 ರೂಪಾಯಿಗಳಿಂದ 2,380 ರೂಪಾಯಿಗಳು, ತೊಗರಿ 7,143 ರೂಪಾಯಿಗಳಿಂದ 7,500 ರೂಪಾಯಿಗಳು. ರೈತ ಬಂಧುವರೇ, ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ, ಜೋಳ 2,650 ರೂಪಾಯಿಗಳು, ಭತ್ತ ಸೋನಾಮಸೂರಿ ಹಳೆಯದು 2,500 ರೂಪಾಯಿಗಳಿಂದ 3,200 ರೂಪಾಯಿಗಳು, ತೊಗರಿ 7,300 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ, ಕಡಲೆ 5,411 ರೂಪಾಯಿಗಳಿಂದ 5,913 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 6,200 ರೂಪಾಯಿಗಳಿಂದ 6,700 ರೂಪಾಯಿಗಳು, ಗೋವಿನ ಜೋಳ 6,007 ರೂಪಾಯಿಗಳಿಂದ 7,449 ರೂಪಾಯಿಗಳು, ಶೇಂಗಾ ಗುಂಗುರಿ 3,485 ರೂಪಾಯಿಗಳಿಂದ 6,782 ರೂಪಾಯಿಗಳು, ಭತ್ತ ಸೋನಮಸೂರಿ 2,009 ರೂಪಾಯಿಗಳಿಂದ 2,819 ರೂಪಾಯಿಗಳು, ಕೆಂಪು ತೊಗರಿ 7,400 ರೂಪಾಯಿಗಳಿಂದ 8,030 ರೂಪಾಯಿಗಳು, ಇನ್ನು ಬಿಳಿ ತೊಗರಿ 7,055 ರೂಪಾಯಿಗಳಿಂದ ಗರಿಷ್ಠ 7,955 ರೂಪಾಯಿಗಳು. ರೈತ ಬಂಧವರೇ, ಇದುವರೆಗೆ ಲಿಂಗಸ್ಗೂರು ಮಾನ್ವಿ ಹಾಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆಯನ್ನ ಕೇಳಿದರೆ. ಇದಾಗಿತ್ತು ರೈತ ಬಂಧವರೇ ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಓಡಾ.